ದೇವರೇ ಕೇಳು, ನ್ಯಾಯವೇ ಹೇಳು, ಕಣ್ತೆರೆದು ನೋಡು ಈ ನಮ್ಮ ಪಾಡು. ಕೊಟ್ಟೆ ಸಿಂಹಕ್ಕೆಂದು ಜಿಂಕೆ ಇಟ್ಟೆ, ನರನಿಗೆ ನರನನ್ನೆ ಬಿಟ್ಟೆ ಬೇಟೆಯಾಡಲು, ನರನಿಗೆ ನರನನ್ನೆ ಬಿಟ್ಟೆ ಬೇಟೆಯಾಡಲು. ತೋಳಕೊಂದು ಕುರಿಯ ಕೊಟ್ಟೆ ಸಿಂಹಕ್ಕೆಂದು ಜಿಂಕೆ ಇಟ್ಟೆ, ನರನಿಗೆ ನರನನ್ನೆ ಬಿಟ್ಟೆ ಬೇಟೆಯಾಡಲು, ನರನಿಗೆ ನರನನ್ನೆ ಬಿಟ್ಟೆ ಬೇಟೆಯಾಡಲು. ತುಳಿತಕ್ಕೆ ನೀತಿ ಮಿರು ಕೊಟ್ಟೆ, ತುಳಿತಕ್ಕೆ ಬರಿಬೆ ಮರು ಕೊಟ್ಟೆ, ಕವಿಗೆ ನುಡಿಯ ಧಮರು ಕೊಟ್ಟೆ ಬಡಿದು ದಣಿಯಲು, ಕವಿಗೆ ನುಡಿಯ ಧಮರು ಕೊಟ್ಟೆ ಬಡಿದು ದಣಿಯಲು. ದೇವರೇ ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು, ಕರುಣೆಯ ಕಡಲು. ಹಲ ಬಗೆಯ ನಿಟ್ಟೆ, ನೂರು ನೋವ ಬಿಟ್ಟೆ ಒಂದು ನಗೆಯ ಕಾಡಲು, ನೂರು ನೋವ ಬಿಟ್ಟೆ ಒಂದು ನಗೆಯ ಕಾಡಲು. ಏರಲೊಂದು ಏಣಿ ಕೊಟ್ಟೆ, ಕಚ್ಚಲೆಂದು ಹಾವನಿಟ್ಟೆ, ನೆರಳಿನಂತೆ ಸಾವ ಬಿಟ್ಟೆ ಹೊಂಚಿ ಕೆಡವಲು, ನೆರಳಿನಂತೆ ಸಾವ ಬಿಟ್ಟೆ ಕೆಡವಲು. ದೇವರೇ ದೇವರೇ ಅಗಾಧ ನಿನ್ನ ಕಣ ಕರುಣೆಯ ಕಡಲು ಹೇಗೆ ಸಾಧ್ಯವೋ ಅದರ ಆಳವಳೆಯಲು ಅದರ ಆಳ ಅಳೆಯಲು ಮೊದಲ ಮುಖ ನಾ ಕೇಳಿದ ಮೊದಲ ಧ್ವನಿ ನಾ ನೋಡಿದ ಮೊದಲ ನಗುವು ನಿಂದೆ ನಾ ಬಾಳಿದ ಮೊದಲ ಮನೆ ನಾ ಬರೆದ ಮೊದಲ ಚಿತ್ರ ನಾ ಪೂಜಿಸೋ ಮೊದಲ ದೇವರು ನೀನೆ ಅಳುತ್ತಿರುವಾಗ ನಗಿಸುವೆ ನೀ ರೆಕ್ಕೆಗಳ ಬೆಳೆಸಿ ಹಾರುವಂದೆ ಶಿಖರವ ಹತ್ತಲು ಹೇಳಿಕೊಟ್ಟೆ ಪ್ರೀತಿಯಿಂದಲೇ ಬೆಳೆದವನಂತೆ ಕಂಡರು ನಾ ಅಮ್ಮನ ಕಣ್ಣಿಗೆ ಎಲೆ ಮಗುವೆ ರೆಪ್ಪೆಯೊಳಗಿಟ್ಟು ಕಾಯುವೆ ಆಸೆಯಿಂದಲೇ ನಮ್ಮ ನನ್ನ ಆಕಾಶ ನೀನಮ್ಮ ನನ್ನ ಉಸಿರೆಂದು ನೀನಮ್ಮ ನೀನು ನನಗಂತ ಜನಿಸಿರುವೆ ಸಕಲವು ನೀದಿರುವೆ ನನ್ನ ಜಗವೇ ನೀ ತಾಯೇ ಅಮ್ಮ ನನ್ನ ವಿಳಾಸ ನೀನಮ್ಮ